ಬಾಳನೆ ಬಾಬಾ ನೀನೆ ನಮ್ಮ ಬಾಳಿಗೆ ಬೆಲ್ಲ ನೀನೆ ಅಲ್ಲ ನೀನೆ ವಿಠಲನೆ ಅಲ್ಲ ನೀನೆ ವಿಠಲನೆ ಅಲ್ಲ ನೀನೆ ವಿಠಲನೆ ಬಾಬಾ ನೀನೆ ನಮಗೆಲ್ಲ ನೀನೆ ಬಾಬಾ ನೀನೆ ನಮಗೆಲ್ಲ ನೀನೆ.